ಏಳಿಗೆಗೆ ದಾರಿ ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ ಕುಟುಂಬದಲ್ಲಿ ಮಹಿಳೆ ಕಲ್ಯಾಣಕ್ಕೆ ಕಹಳೆ ಕುಟುಂಬದಲ್ಲಿ ಮಹಿಳೆ ಕಲ್ಯಾಣಕ್ಕೆ ಕಹಳೆ ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ ಏಳಿಗೆಗೆ ದಾರಿ ಏಳಿಗೆಗೆ ದಾರಿ ಕೃಷಿಯಲ್ಲಿ ನಿರತರಾದ ನಾರಿಯರ ಕಾಯಕವನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ. ಕೇಳಿ ಕಾರ್ಯಕ್ರಮ ನಾರಿ ದಾರಿ. ಕೆಳಗರೆ ಮಡಿಕೇರಿ ತಾಲೂಕು ಕೋಕೇರಿ ಗ್ರಾಮದ ಚಂಡಿರಾಕೆ ವಿಜಯಕುಮಾರ್ ಅವರ ಪತ್ನಿ ಸಿ ವಿ ತಾರಾ ಅವರ ಜೊತೆಗೆ ಮಾತನಾಡ್ತಿದ್ದೀವಿ. ತಾರಾ ಅವರು ಮನೆಯ ಸುತ್ತಮುತ್ತ ಚಂದವಾಗಿ ಹತ್ತಾರು ರೀತಿಯ ಹೂವಿನ ಸಸ್ಯಗಳನ್ನು ಬೆಳೆಸ್ಕೊಂಡಿದ್ದಾರೆ, ತರಕಾರಿಗಳನ್ನು ಹಾಕ್ಕೊಂಡಿದ್ದಾರೆ, ಮನೆಯ ಜವಾಬ್ದಾರಿಗಳು ದೊಡ್ಡದ ಉಸ್ತುವಾರಿಯಲ್ಲೂ ಭಾಗಿಯಾಗ್ತಾರೆ. ಅವರ ಅನುಭವಗಳನ್ನು ಇವತ್ತು ಪ್ರಸಾರ ಮಾಡ್ತಿದ್ದೀವಿ. ಅಮ್ಮ ಹೇಳಿ, ನಿಮ್ಮದು ತವರುಮನೆ ಯಾವುದು ಮತ್ತು ಬಾಲ್ಯದಲ್ಲಿ ಹೇಗೆ ನೀವು ಬೆಳೆದ್ರಿ, ಕೃಷಿ ಕೆಲಸಗಳಲ್ಲಿ ಭಾಗಿಯಾಗ್ತಾ ಇದ್ರೆ ಹೇಗೆ? ತವರುಮನೆ ಚಿತ್ರಹಳ್ಳಿ ಗದ್ದೆ ಹೋಗ್ತಾ ಇದ್ದೆ, ತೋಟದಲ್ಲಿ ನೋಡ್ತಾ ಇದ್ದೆ, ಗದ್ದೆಯಲ್ಲೂ ಮಾಡ್ತಾ ಇದ್ದೆ, ಜನರ ಜೊತೆ ಈಗಲೂ ಮಾಡ್ತಾ ಇದ್ದೀನಿ, ಜನರ ಜೊತೆ ಹೋಗ್ತೀನಿ, ಕೆಲಸ ಮಾಡ್ತೀನಿ, ಮನೇಲಿ ಮಾಡ್ತೀನಿ. ತವರುಮನೆಯಲ್ಲಿ ಕೃಷಿ ಕೆಲಸಗಳನ್ನ ಕಲಿತ್ರ ಹೇಗೆ? ಹೌದು, ತವರುಮನೆಯಲ್ಲಿ ನೋಡಿ ಕಲಿತೆ, ಹಾಗೆ ಮಾಡ್ತಾ ಇರ್ಲಿಲ್ಲ, ಅನುಭವ ಇತ್ತು ಸ್ವಲ್ಪ ಸ್ವಲ್ಪ. ಕಾಲೇಜ್ ಮುಗಿದ ತಕ್ಷಣ ಮದುವೆ ಬಹಳ ಮುಖ್ಯ, ಜೊತೆಗೆ ಬಿಡುವಿನ ಸಮಯದಲ್ಲಿ ಮನೆಯ ಸುತ್ತಮುತ್ತ ಒಂದು ಚಂದವಾದ ವಾತಾವರಣವನ್ನು ನಿರ್ಮಾಣ ಮಾಡಿಕೊಂಡು ಕಾಪಾಡಿ ಇಟ್ಕೊಂಡು ಹೋಗೋದನ್ನು ಸಂತೋಷಕರ ಸಂಗತಿ. ಏನೇನು ಹೂವಿನ ಗಿಡಗಳು ತರಕಾರಿ ಗಿಡಗಳನ್ನ ಹಾಕೊಂಡಿದ್ರೆ ಹೇಳಿ. ಆಂಥರಿಯಂ ಮಾಡ್ಕೊಂಡಿದ್ದೇವೆ, ಸ್ವಲ್ಪ ರೋಸ್ ಗಿಡ ನೆಟ್ಟಿದ್ದೇನೆ, ಹಾಗೆ ಕನಕಾಂಬರ, ದಾಸವಾಳ, ಈ ತರ ಗಿಡಗಳೆಲ್ಲ ಸುಮಾರು ಇವೆ. ಸೇವಂತಿಗೆ ಇದೆ, ಹಾಗೆ ವಾಟರ್ ಲಿಲ್ಲಿ, ಡೇಲಿಯಾ ಅಂತ ಗಿಡಗಳು. ಹಾಗೆ ಮನೆ ಸುತ್ತ ಸ್ವಲ್ಪ ತರಕಾರಿ ಮಾಡೋಣ ಅಂತ ಈ ವರ್ಷ ಒಂಥರ ಇಂಟ್ರೆಸ್ಟ್, ಚಟ್ಟಿಯಲ್ಲೇ ಬೆಳೆಸೋಣ ಅಂತ. ನೀರು ಹಾಕ್ಲಿಕ್ಕೆ ತುಂಬಾ ತೊಂದರೆ ಆಗ್ತದೆ, ಜನ ಸಿಕ್ಕದಿಲ್ಲ, ಹಾಗಾಗಿ ಚಟ್ಟಿಯಲ್ಲಿ ಸ್ವಲ್ಪ ತರಕಾರಿ ಗಿಡಗಳನ್ನ ಬೆಳೆಸೋಣ ಅಂತ ಈ ವರ್ಷ ಶುರು ಮಾಡಿದ್ದಾನೆ. ಹೇಗೆ ಆಗುತ್ತೋ ಗೊತ್ತಿಲ್ಲ, ಜನ ಇದ್ದಾರೆ ಮಾಡ್ತಾರೆ, ಅವರೊಟ್ಟಿಗೆ ನಾವು ಕೈ ಜೋಡಿಸ್ಕೊಂಡು ಮಾಡ್ತಾ ಇದ್ದೇವೆ. ನೋಡ್ತಾ ಇದ್ವಿ ನಿಮ್ಮಲ್ಲಿ ಬೆಳೆದಿರುವ ಬೇರೆ ಬೇರೆ ರೀತಿಯ ಹೂವಿನ ಗಿಡಗಳು, ಡೇರೆ ಹೂವು ಅಥವಾ ಡಹಲಿಯಾ, ಹಾಗೆ ಗ್ಲಾಡಿಯೋಲಸ್, ಆಮೇಲೆ ಜರ್ಬರ, ಹೀಗೆ. ಇದಲ್ದಲ್ಲೇ ನಮಗೆ ಕುತೂಹಲ ಮೂಡಿಸಿದ ಒಂದು ಗಿಡ ದುಂಡನೆಯ ಮೆಣಸು, ಅದನ್ನ ಅಡಿಗೆಗೆ ಬಳಸ್ಕೊಳ್ಬೋದಾ ಅಥವಾ ಹಾಗೆ ಸುಮ್ಮನೆ ಅಲಂಕಾರಿಕವಾಗಿ ಇಟ್ಕೊಳ್ಬೋದಾ, ಹೇಗೆ? ಅದು ಅಲಂಕಾರಿಕ ಮೆಣಸು ಸರ್, ಸುಮಾರು ಗಿಡಗಳನ್ನ ಬೆಳೆಸಿ ಅದನ್ನ ಪಾಟ್ಗಳ ಮಧ್ಯ ಮಧ್ಯೆ ಇಟ್ಟರೆ ಅದೊಂಥರ ಚಂದ ಕಾಣ್ತದೆ, ಹಾಗಾಗಿ ಅದನ್ನ ಸುಮಾರು ಮಾಡಿದ್ದೆ, ಈಗ ಇಲ್ಲ, ಕಮ್ಮಿಯಾಗಿದೆ, ಇನ್ನು ಮಾಡ್ಬೇಕು ಅದನ್ನ. ಅದು ಅಲಂಕಾರಿಕವಾಗಿ ತುಂಬಾ ಚೆನ್ನಾಗಿ ಕಾಣ್ತದೆ, ಶೋ ಪ್ಲಾಂಟ್. ಅದನ್ನ ಏನಾದರೂ ಅಪ್ಪಿ ತಪ್ಪಿ ಕತ್ತರಿಸಿ ರುಚಿ ನೋಡಿರೋದು ಅಡಿಗೆಗೆ ಹಾಕೊಂಡಿರೋದು ಮಾಡ್ಲಿಲ್ವಾ? ಇಲ್ಲ ಇಲ್ಲ, ಅದು ತುಂಬಾ ಕಹಿ ಇದೆ ಅಂತ ಅನಿಸ್ತದೆ, ನೋಡ್ಲಿಲ್ಲ. ಉಳಿದಂತೆ ಲವಂಗ ಮೆಣಸು ಅಥವಾ ಸೂಜಿ ಮೆಣಸು, ಅದು ನಿಮ್ಮ ಮನೆಯ ಪಕ್ಕದಲ್ಲಿದೆ, ಹಾಗೆ ತೋಟದಲ್ಲೂ ಇರ್ಬೇಕಲ್ವಾ? ಹೌದು, ಗಾಂಧಾರಿ ಮೆಣಸು ಅಂತ ಹೇಳ್ತೇವೆ, ಚಿಕ್ಕ ಮೆಣಸು ತೋಟದಲ್ಲಿ ಇದೆ, ಜನರು ತರ್ತಾರೆ, ನಾವು ತರ್ತೇವೆ, ಒಣಗಿಸ್ತೇವೆ, ಅಡಿಗೆಗೂ ಉಪಯೋಗಿಸ್ತೇವೆ, ಮನೆ ಪಕ್ಕದ ಸುತ್ತಮುತ್ತಲ ಇಟ್ಟುಕೊಂಡಿದ್ದೇವೆ, ಚಟ್ನಿಗೆಲ್ಲ ತುಂಬಾ ಟೇಸ್ಟ್ ಆಗುತ್ತೆ ಅದು, ಹಾಗಾಗಿ ಅದನ್ನು ಇಟ್ಕೊಂಡಿದ್ದೇವೆ ಸರ್. ದನಕರುಗಳ ಜವಾಬ್ದಾರಿ ನನ್ನ ಶ್ರೀಮತಿದು ಅಂತ ಅನ್ಕೊಂಡು ವಿಜಯಕುಮಾರ್ ಅವರು ಹೇಳ್ತಾ ಇದ್ರು. ತವರು ಮನೆಯಲ್ಲಿ ಹಸುಗಳನ್ನ ಸಾಕೋದು, ಹಾಲಿಂಡದು, ಸಗಣಿ ತೆಗೆಯೋದು, ಈ ತರ ಅದಕ್ಕೆ ಮೇವು ಹಾಕೋದು, ನೀರು ಕುಡಿಸೋದು, ಅದ್ರ ಆರೈಕೆ ನೋಡೋದು ಇತ್ತ ಅಥವಾ ಇಲ್ಲಿ ಬಂದಾಗ ಅದನ್ನ ಕರಗತ ಮಾಡ್ಕೊಂಡ್ರೆ ಹೇಗೆ? ಅಲ್ಲಿ ಇತ್ತು, ಅಮ್ಮ ಮಾಡ್ತಿದ್ರು, ನಮ್ ತಂದೆಯವರು ಸಹ ಮಾಡ್ತಾ ಇದ್ರು, ಜನರು ಅಲ್ಲಿ ಇದ್ರು. ಆದ್ರೆ ಇಲ್ಲಿ ಬಂದಾಗ ನಮ್ಮ ಮಾವನವರು ಹಟ್ಟಿ ಕರ್ಕೊಂಡು ಹೋಗುದು, ಅತ್ತೆ ಜೊತೆಗೆ ಬರುದು, ಹಾಲ್ ಕರೆಯದು ಹೀಗೆ ಅಂತ ಹೇಳ್ಕೊಡುದು. ಆಮೇಲೆ ಒಂದ್ ಎರಡು ಮೂರು ದಿವಸ ಅವರೇ ಒಟ್ಟಿಗೆ ಬಂದ್ರು ಹಾಲ್ ಕರೆಯುದು ಅಂತೆಲ್ಲ. ಮತ್ತೆ ನಮ್ಮ ಅತ್ತೆಗೆ ವಯಸ್ಸಾಗ್ತಾ ವಯಸ್ಸಾಗ್ತಾ ಅವ್ರಿಗೆ ಆಗ್ಲಿಲ್ಲ, ಹಾಗೆ ಹಾಲ್ ಕರಿಯಕ್ಕೆ ನಾನೇ ಅಭ್ಯಾಸ ಮಾಡ್ಕೊಂಡೆ. ಈಗ ಒಂದು ಕೈಲಲ್ಲ ಎರಡು ಕೈಲಿ ಹಾಲು ಕರೆಯುವಂತ ಅಭ್ಯಾಸನೂ ಇದೆ ನನಗೆ. ಮೂರು ಹಸುಗಳನ್ನ ನಾನೇ ಕರಿತೇನೆ, ಆದ್ರೂ ಸಹಾಯಕ್ಕೆ ಒಬ್ಬನ ಇಟ್ಕೊಂಡಿದ್ದೇನೆ, ನಾನು ಇಲ್ಲದಿದ್ದಾಗ ಅವನು ಕರಿತಾನೆ, ಇಲ್ಲದಿದ್ರೆ ನಾನು ಕರಿತೇನೆ ಸರ್, ಬೆಳಿಗ್ಗೆನು ಕರಿತೇನೆ, ಸಾಯಂಕಾಲನೂ ಕರಿತೇನೆ. ಹಸುಗಳು ಮತ್ತು ಮಹಿಳೆಯರು ಒಂಥರ ಬಹಳ ಹತ್ತಿರದ ಸಂಯೋಜನೆ ಅಂತ ಹೇಳೋದಿದೆ, ಅಂದ್ರೆ ಹಸುಗಳಿಗೆ ಮಹಿಳೆಯರು ಅಥವಾ ತಾಯಂದಿರು ಅಂತಂದ್ರೆ ಬಹಳ ಇಷ್ಟ ಅನ್ಕೊಂಡು ಮಾತಾಡೋದಿದೆ, ಅದರ ಆರೈಕೆ ಮಹಿಳೆಯರಿಗೆ ಸುಲಭ ಮತ್ತು ಒಂಥರ ಇಷ್ಟ ಅನ್ಕೊಂಡು ಹೇಳೋದಿದೆ, ಏನಂತೀರಿ? ಅದು ನಿಜವೇ ಸರ್, ಹಸುಗಳು ಬೇಕು ಮನೆಯಲ್ಲಿ, ಹಸು ಇದ್ರೆ ಹಾಲಿರುತ್ತೆ, ಹಾಲಿದ್ರೆ ಬೆಣ್ಣೆ ತುಪ್ಪ ಎಲ್ಲ ಆಗುತ್ತೆ, ಮಕ್ಕಳಿಗೂ ಬೇಕು ಮನೆಗೂ ಬೇಕು, ಹಾಗೆ ಜಾಸ್ತಿ ಇದ್ರೆ ಮಾಡಬಹುದು, ಅದರಿಂದ ಆದಾಯವೂ ಉಂಟು. ನಮ್ಮಲ್ಲಿ ಒಬ್ಳು ಲೇಡಿ ಇದ್ದಾಳೆ, ಹೊರಗಡೆ ಹೊಡ್ಕೊಂಡು ಹೋಗ್ತಾಳೆ, ಹೊಡ್ಕೊಂಡು ಬರ್ತಾಳೆ, ಆಗ ನಾವು ಹೋಗೋದು ಕಟ್ಟೋದು, ಮೈ ಸವರೋದು, ಹಾಲು ಕರಿಯೋದು, ಹುಲ್ಲ ಎಷ್ಟು ಹಾಕಿದೀರಾ, ಹೇಗೆ ಹಾಕಿದೀರಾ ನೋಡೋದು, ನಾವು ಹೋಗಿ ಸ್ವಲ್ಪ ಸ್ವಲ್ಪ ಹಾಕಿ ಕೊಡೋದು, ಎಲ್ಲ ನಾವಿಬ್ರು ಮಾಡ್ತೇವೆ ಸರ್. ನಿತ್ಯವೂ ಕೃಷಿ ಕೆಲಸಗಳನ್ನ ಮಾಡ್ತಾ ಇದ್ರೆ ಅನುಕೂಲವೇ. ಬರೇ ಹೂವಿನ ಗಿಡ, ತರಕಾರಿ ಗಿಡ ಸುತ್ತಮುತ್ತ ಸ್ವಲ್ಪ ಸ್ವಲ್ಪ ಬೆಳೆಸ್ಕೊಂಡು ಆನಂದ ಪಡೆಯೋದು ಒಂದ್ ರೀತಿಯಲ್ಲಿ ಆಯ್ತು ಅನ್ಬಹುದು. ಆದ್ರೆ ಆದಾಯದ ದೃಷ್ಟಿಯಲ್ಲಿ ಮತ್ತು ಇನ್ನು ಅನುಕೂಲಗಳನ್ನ ಮಾಡಿಕೊಡುವ ಹಿನ್ನೆಲೆಯಲ್ಲಿ ಹಸುಗಳನ್ನ ಸಾಕೊಳ್ಳೋದು, ಮತ್ತೆ ತೋಟದ ನಿರ್ವಹಣೆ ಮಾಡೋದು, ಮತ್ತೆ ಕಾರ್ಮಿಕರನ್ನ ನೋಡ್ಕೊಳ್ಳೋದು, ಸರಿಯಾದ ಕೆಲಸಗಳನ್ನ ಮಾಡಿಸೋದು, ಸರಿಯಾದ ಸಮಯದಲ್ಲಿ ಕೆಲಸಗಳನ್ನ ನಿಭಾಯಿಸೋದು, ಇವೆಲ್ಲವೂ ಬಹಳ ಒಳ್ಳೆಯದು. ನಿಮ್ಮ ಯಜಮಾನರು ಸೇನೆಯಲ್ಲಿದ್ದರು ಸುಮಾರು 17 ವರ್ಷಗಳ ಕಾಲ. ಆ ಸಮಯದಲ್ಲಿ ನಿಮ್ಮ ಮಾವ ಅತ್ತೆಯವ್ರ ಜೊತೆಗೆ ನೀವೂ ಸಹ ಭಾಗಿಯಾಗಿದ್ದೀರಿ ಅಲ್ವಾ? ಹೌದು ಸರ್, ಇವರು ಸೇನೆಯಲ್ಲಿದ್ದರು. ಆಗ ಮಾವನವರು ಎಲ್ಲ ಜವಾಬ್ದಾರಿಯನ್ನೆಲ್ಲ ವಹಿಸ್ಕೊಂಡಿದ್ರು. ಆದ್ರೂ ನನ್ನ ಕಳಿಸ್ತಿದ್ರು ತೋಟಕ್ಕೆ, ತೋಟಕ್ಕೆ ಹೋಗು ನೋಡು ಹೇಗೆ ಮಾಡ್ತಾರೆ ಅಂತ. ನಾನು ಹೋಗ್ತಿದ್ದೆ, ಮಾವನವರು ಬರ್ತಿದ್ರು. ಕಾಫಿ ಸೀಸನ್ ಅಲ್ಲಿ ಜನರು ಕಾಫಿಗೂ ಇದ್ರೆ ನಾವು ಬೇಳೆ ಹೆಕ್ಕೋದು, ಚೀಲ ಹೊರಿಸಿಕೊಡುದು, ಆಮೇಲೆ ತಂದು ಡಂಪ್ ಮಾಡೋಕ್ಕೆ ಸಹಾಯ ಮಾಡೋದು ಎಲ್ಲ ಮಾಡ್ತಿದ್ವಿ. ಈಗ ಹಸ್ಬೆಂಡ್ ಬಂದ ಮೇಲೆ ಅವರು ಬರ್ತಾರೆ, ನಾನೇ ಕಾಫಿ ತೋಟದಲ್ಲಿ ಜಾಸ್ತಿ ಇರೋದು. ಅವರು ಹೊರಗಡೆ ಮಿಷಿನರಿ ಅದು ಇದು ಅಂತ ಹೋಗ್ಬಿಡ್ತಾರೆ. ಸಾಯಂಕಾಲ ಫೋನ್ ಮಾಡುದು, ಕಾಫಿ ಕುಯ್ದಾಗಿದೆ ಬನ್ನಿ ತಗೊಂಡು ಹೋಗ್ಬೇಕು, ಚೀಲಗಳಿಗೆ ತುಂಬಿಸಿ ಜನರ ಕೈಲಿ ಅದೆಲ್ಲ ಡಂಪ್ ಮಾಡಿಸಿ ಆಮೇಲೆ ಇವರು ಬರ್ತಾರೆ. ನಾವು ಇಬ್ರು ಒಟ್ಟಿಗೆ ಬರುದು, ಅಂಗಳದಲ್ಲಿ ಎಲ್ಲ ಕಾಫಿ ಎಲ್ಲ ಬಿಡಿಸಿ ಹಾಕಿ ಜನರಿಗೆ ಅವರ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟು ಮತ್ತೆ ಎಂದಿನಂತೆ ಕೆಲಸ. ಪುನಃ ಬೆಳಿಗ್ಗೆ ಆಗುತ್ತೆ, ಪುನಃ ತೋಟಕ್ಕೆ ಹೋಗುದು, ಕಾಫಿ ಕುಯ್ಯೋದ್ರಲ್ಲಿ ಸಹಾಯ ಮಾಡುದು, ಕಾಫಿ ಬೆಳೆ ಹೆಕ್ಕು. ಕೈಗೆ ಕಾಸು ಸಿಗುತ್ತೆ ಮತ್ತೆ ಇತರೆ ಅವಕಾಶಗಳನ್ನ ಗಮನಿಸಿರ್ತೀವಿ. ಸುಮಾರು ಜನಗಳಿಗೆ ಉದ್ಯೋಗವನ್ನು ಕೊಡಬಹುದು, ಹಣವನ್ನು ಗಳಿಸಬಹುದು. ಕೆಲಸ ಕಷ್ಟ ಅಂತ ಅನ್ಕೊಂಡು ನೀವು ಯೋಚನೆ ಮಾಡಿದ್ರೆ ಅದು ಬಹಳ ಕಷ್ಟವೇ. ಆದ್ರೆ ಇಷ್ಟ ಅಂತ ಅನ್ಕೊಂಡು ಮನಸ್ಸಿಗೆ ಹಚ್ಕೊಂಡ್ರೆ ಯಾವ್ದು ಕಷ್ಟ ಅಂತ ಅನ್ಸೋದಿಲ್ಲ ಅಲ್ಲಮ್ಮ? ಹೌದು ಸರ್, ಯಾವ್ದು ಕಷ್ಟ ಅಂತ ಅನ್ಸೋದಿಲ್ಲ. ಮಾಡ್ಬೇಕು, ಕೈ ಕೆಸರಾದ್ರೆ ವಾಯು ಮೊಸರು ಅಂತ. ಹಾಗಾದೆಯಂತೆ ನಾವು ಮಾಡ್ತಾ ಇದ್ದೇವೆ. ಮಾಡ್ಬೇಕು ಅಂತ ನಮಗೆ ಇಂಟ್ರೆಸ್ಟ್ ಇದೆ, ಇನ್ನು ಮುಂದೆ ಮಾಡ್ಬೇಕು ಅಂತ ಅನ್ಸ್ತದೆ. ಹಾಗೆ ಮಗನು ಮಾಡಬಹುದು ಅಂತ ನನಗೆ ತುಂಬಾ ನಂಬಿಕೆ ಇದೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಸಣ್ಣ ಮಕ್ಕಳಿಂದ ಕೃಷಿ ಕೆಲಸಗಳನ್ನ ಕಲಿಸೋದು ಒಂದೆಡೆ, ಆದ್ರೆ ಮಕ್ಕಳು ಕಲಿತಾ ಇದ್ರೆ ಅವುಗಳನ್ನ ಬಿಡ್ಬೇಕು, ಅವುಗಳ ಆಸಕ್ತಿಯನ್ನ ಇನ್ನಷ್ಟು ಹೆಚ್ಚಿಗೆ ಮಾಡ್ತಾ ಹೋಗ್ಬೇಕು ಕೃಷಿಯಲ್ಲಿ. ಅಲ್ಲಮ್ಮ? ಹೌದು ಸರ್. ಬಹಳ ಸಂತೋಷ ಆಯ್ತು. ಬಿಕಾಂ ಮಾಡಿಕೊಂಡು ಕೃಷಿ ಮನೆತನದಲ್ಲಿ ಹುಟ್ಟಿ ಉದ್ಯೋಗವನ್ನ ನೆಚ್ಚಿಕೊಳ್ದಲ್ಲನೆ, ಪೇಟೆ ಸೇರಿದಲ್ಲನೆ, ನಿಮ್ಮ ಯಜಮಾನರನ್ನ ಪೇಟೆಗೆ ಎಳ್ಕೊಂಡು ಹೋಗ್ದಲ್ಲನೆ, ಮನೆ ಕೆಲಸಗಳನ್ನ ನಿಭಾಯಿಸಿಕೊಂಡು ಕೃಷಿ ಕೆಲಸಗಳಲ್ಲಿ ಭಾಗಿಯಾಗಿ ಮನೆತನವನ್ನ ಬೆಳೆಸೋ ನಿಟ್ಟಿನಲ್ಲಿ ನೀವು ಭಾಗಿಯಾಗಿದ್ದೀರಿ. ಒಂದು ರೀತಿ ಅಭಿಮಾನ ಅನಿಸುತ್ತೆ, ಸಂತೋಷ ಅನಿಸುತ್ತೆ ನಿಮಗೂ ಮತ್ತು ಕಂಡವರಿಗೂ. ನಿಮ್ಮ ಗೆಳತಿಯರು ಎಲ್ಲೆಲ್ಲೋ ಉದ್ಯೋಗದಲ್ಲಿ ಇರ್ಬೋದು, ಪೇಟೆಯಲ್ಲಿ ಇರ್ಬೋದು, ಅವರು ಆಗಿಂದಾಗೆ ಭೇಟಿಯಾದಾಗ ಅವರು ನೀವು ಏನ್ ಮಾತಾಡ್ತಾ ಇರ್ತೀರಿ? ಅವರು ಹೇಳ್ತಾರೆ ತುಂಬಾ ಹುಷಾರಿದ್ದೆಲ್ಲ ಕ್ಲಾಸ್ ಅಲ್ಲಿ, ಹಾಗೆ ಮನೆಯಲ್ಲಿ ಸೇರ್ಕೊಂಡ್ಬಿಟ್ಟೆಲ್ಲ ಹಾಗೆ ಹೇಳ್ತಾರೆ. ಆದ್ರೆ ನಮ್ಗೆ ಇದೇ ತೃಪ್ತಿ ಇದೆ, ನಮ್ಮ ಜೀವನ ಕೃಷಿ ಜೀವನವೇ ಸಂತೃಪ್ತಿ. ನಾವು ಕೃಷಿ ಸುಮಾರು 35-40 ಲೀಟರ್ ಗೆ ತಗೊಳ್ತಾರೆ. ನಿಮ್ಮ ಮನೆಯಿಂದ ಚೇಂಡಾಣೆ ಎಷ್ಟು ದೂರ ಆಗ್ತದೆ? 2 ಕಿಲೋಮೀಟರ್ ಬೈಕ್ ಅಲ್ಲಿ ಹೋಗ್ತಾರೆ, ಕೊಟ್ಟು ಬರ್ತಾರೆ. ಹತ್ತಿರ ಆಗುತ್ತೆ, ಏನು ಅಂತ ಮಾರಾಟದ ಸಮಸ್ಯೆನೂ ಇಲ್ಲ. ಇನ್ನು ಬೇಡಿಕೆ ಇದೆಯಾ? ಇನ್ನು 1-2 ಹಸು ಸಾಕೊಂಡ್ರು ಮಾರಾಟ ಆಗುತ್ತೆ ಹಾಲು ಅಂತ ಅನ್ಕೊಂಡು ಗಮನಿಸಿದಿರಾ? ಹೇಗೆ ಆಗುತ್ತೆ ಅಂದ್ರೆ, ಜನರ ತೊಂದರೆ ಇರೋದ್ರಿಂದ ನಾವು ಜನರನ್ನ ಡಿಪೆಂಡ್ ಆಗಿ ಮಾಡ್ಬೇಕು, ಅವರೊಟ್ಟಿಗೆ ಇರ್ಬೇಕು, ಹೇಳ್ಕೊಡ್ಬೇಕು. ದನದಲ್ಲಿ ಉಳುವಾಗ ದನದ ಜೊತೆಗೆ ಇವನು ಉಳೋದು, ಟ್ರಾಕ್ಟರ್ ಟಿಲ್ಲರ್ ಅದೆಲ್ಲ ಬಿಡ್ತಾನೆ. ಈಗ ಟ್ರಾಕ್ಟರ್ ಅಲ್ಲಿ ಹೋದ್ರೆ ಟಿಲ್ಲರ್ ಅಲ್ಲಿ ಹೋದ್ರೆ ಅದು ಉಳ್ತಾನೆ, ಟ್ರಾಕ್ಟರ್ ಬಿಟ್ಕೊಂಡು ಬರ್ತಾನೆ. ಚಿಕ್ಕದಿಂದಲೇ ತುಂಬಾ ಇಂಟ್ರೆಸ್ಟ್ ಇದೆ ಅವನಿಗೆ. ನೋಡಿ, ಅದು ಮೆಚ್ಚತಕ್ಕಂತ ವಿಷಯ. ಓದಿನಲ್ಲೂ ಮುಂದಿರಬೇಕಲ್ವಾ? ಓದಿನಲ್ಲೂ ಮುಂದೆ ಇದ್ದಾನೆ, ಈಗ ಅದೇ ಹೋಟೆಲ್ ಮ್ಯಾನೇಜ್ಮೆಂಟ್ ಫೈನಲ್ ಇಯರ್ ಮಾಡ್ತಾ ಇದ್ದಾನೆ. ಹೋಮ್ ಸ್ಟೇ ಬಗ್ಗೆ ಕಾಣ್ತಾ ಇದೆ. ಒಳ್ಳೇದಾಗ್ಲಿ. ನಿಮ್ಮ ಕೃಷಿ ಅನುಭವಗಳು ಮತ್ತು ನೀವು ಬೆಳೆದು ಬಂದಿದ್ದು, ನಿಮ್ಮ ಅಭಿರುಚಿ ಆಸಕ್ತಿಗಳನ್ನ ಈ ಸಂದರ್ಭದಲ್ಲಿ ಹಂಚಿಕೊಂಡ್ರೆ ಅಮ್ಮ, ತಮಗೆ ಧನ್ಯವಾದಗಳು, ಶುಭವಾಗಲಿ, ನಮಸ್ಕಾರ. ನನಗೂ ಸಹ ಇದೊಂದು ಹೊಸ ಅನುಭವ, ಹಾಗೆ ಕೃಷಿ ಬಗ್ಗೆ ನಾನು ನನ್ನ ಅನುಭವವನ್ನು ಹೇಳ್ಕೊಂಡಿದ್ದೇನೆ. ಬೇಸಾಯದಲ್ಲಿ ಮಹಿಳೆಯರು ಚೆನ್ನಾಗಿ ಭಾಗಿಯಾಗ್ತಾ ಹೋದ್ರೆ ಕುಟುಂಬಗಳು ಬೆಳೆಯದಂತೂ ಖಂಡಿತ ಕಟ್ಟಿಟ್ಟ ಬುತ್ತಿ ಅಂತ ಅನ್ಕೊಂಡು ಮಾತಾಡೋದಿದೆ ಅಲ್ವಾ? ನಿಜ. ಆರೋಗ್ಯಕ್ಕೆ, ಆನಂದಕ್ಕೆ, ಆರ್ಥಿಕ ಪರಿಸ್ಥಿತಿಗೆ ಎಲ್ಲರೂ ಭಾಗಿಯಾಗಬೇಕು, ಮನೆತನವನ್ನ ಬೆಳೆಸ್ತಾ ಹೋಗ್ಬೇಕು. ಇದುವರೆಗೆ ಕೃಷಿಯಲ್ಲಿ ನಿರತರಾದ ನಾರಿಯರ ಕಾಯಕವನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ ಮೂಡಿಬಂತು. ನಿರ್ಮಾಣ ವಿಜಯ್ ಅಂಗಡಿ. ಕೃಷಿಯಲ್ಲಿ ನಾರಿ ಕಲ್ಯಾಣಕ್ಕೆ ಕಹಳೆ, ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ನಾರಿ ಏಳಿಗೆಗೆ ದಾರಿ, ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ. ಆಗದಿರಲಿ ಹುಣ್ಣು ಗೋಚರೆ ನೀ ಏನೆಲ್ಲ ನೀಡಿರುವೆ ಗೋಚರವೇ ಆಗದಿರಲಿ ಹುಣ್ಣು ಆಗದಿ ತಕ್ಕೆಲ್ಲ ಕಣ್ಣು ಜನಗೆಲ್ಲ ಕಣ್ಣು ಕೇಳುವರೆ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಡಿಕೇರಿ. ಎಲ್ಇಡಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಅಲ್ಮಿರಾ ಕಾಟ್ ಸೋಫಾ ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ ಮಹದೇವಪೇಟೆ ಮಡಿಕೇರಿ. ಕಾಲ್ 0872230018. ಸುದ್ದಿ ಜೊಂಪೆ ಓದ್ತಾ ಇರೋ ಪುದಿಯ ನೆರವನ ಸ್ವಾತಿ ರಿಷಿತ್. ಜೊಂಪೆನ ವಿವರ. ಮಡಿಕೇರಿ ಪಟ್ಟಣ ಸರ್ಕಾರಿ 1ನೇ ದರ್ಜೆ ಕಾಲೇಜಿನ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಸಭಾಬಾಡಿಲಿ ಕಾಲೇಜು ಶಿಕ್ಷಣ ಇಲಾಖೆ ಸರ್ಕಾರಿ 1ನೇ ದರ್ಜೆ ಕಾಲೇಜು ಇವರ ಕೂಡುಕುಟ್ಟಲಿ ಇಂದು 2022-23 ಸಾಲಿನ ಪಠ್ಯೇತರ ಮತ್ತು ಸಹಪಠ್ಯ ಚಟುವಟಿಕೆಗಳ ಉದ್ಘಾಟನಾ ಜಂಬರ ನಡೆತು. ಈ ಹೊತ್ತಲ್ಲಿ ಮುಖ್ಯ ನೆಂಟರಾಗಿ ಭಾಗವಹಿಸಿದ್ದ ಶಾಸಕರಾದ ಎಂಪಿ ಅಪ್ಪಚುರಂಜನವ್ ಮಾತಾಡಿ, ಮಕ್ಕ ಹೊಸ ಹೊಸ ತಂತ್ರಜ್ಞಾನನ ಬಳಸಿಕೊಂಡು ಇಂದಿನ ಕಾಲಕ್ಕೆ ತಕ್ಕಂಗೆ ಮಾಹಿತಿನ ಪಡ್ಕೊಳಕ್ಕೂ, ಇದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಳ್ಳೆ ಅಂಕ ಪಡೆಯಕ್ಕೆ ಸಹಕಾರಿಯಾದೆ, ಮಕ್ಕಳಲ್ಲಿ ಶಿಸ್ತು ಸಮಯದ ತಿಳುವಳಿಕೆ ಹೆಚ್ಚಿನ ಶ್ರಮ ಇದ್ದರೆ ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಿಕೆ ಸಾಧ್ಯ ಅಂತ ಇವು ಹೇಳ್ದು. ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆನ ಮಕ್ಕಳ ತಜ್ಞ ಹಂಗೆ ಮಾಜಿ ಸೇನಾಧಿಕಾರಿ ಮೇಜರ್ ಡಾಕ್ಟರ್ ಖುಷ್ವಂತ್ ಕೋಳಿ ಬೈಲೋವ್ ಮಾತಾಡಿ, ಸಾಹಿತ್ಯ ಸಮಾಜನ ಪರಿಚಯ ಮಾಡಿಕೊಟ್ಟದೆ, ಪದವಿಗ ಚಾಕ್ರಿಗಳನ್ನ ಕೊಟ್ಟದೆ, ನಮ್ಮಲ್ಲಿರುವ ಪ್ರತಿಭೆನ ಸಮಾಜದಲ್ಲಿ ಒಬ್ಬ ಮುಖ್ಯ ವ್ಯಕ್ತಿಯಾಗಿ ಮಾಡಿಕೆ ಸಹಾಯ ಮಾಡಿದೆ ಅಂತ ಹೇಳ್ದು. ಈ ಹೊತ್ತಲ್ಲಿ ಕಾಲೇಜು ಆವರಣದಲ್ಲಿರುವ ಸುಮಾರು 1 ಕೋಟಿ ರೂಪಾಯಿ ಖರ್ಚಿನ ಸರ್ಕಾರಿ 1ನೇ ದರ್ಜೆ ಮಹಿಳಾ ಕಾಲೇಜು ಕಟ್ಟಡ ಕಟ್ಟುವ ಕೆಲಸಕ್ಕೆ ಶಾಸಕರು ಗುದ್ದಲಿ ಪೂಜೆ ಮಾಡಿದ್ರು. ಪೊನ್ನಂಪೇಟೆ ಹೋಬಳಿ ಹಳ್ಳಿಗಟ್ಟು ಹುದೂರು ಗ್ರಾಮಗಳಿಗೆ ಸಂಬಂಧಪಟ್ಟಂಗೆ ಉಪ ತಹಶೀಲ್ದಾರರ ಅಧ್ಯಕ್ಷತೆಯಲ್ಲಿ ಇಂದು ಪೌತಿಕತೆ ಆಂದೋಲನ ನಡೆಯಿತು. ರಾಷ್ಟ್ರೀಯ ಜಾನುವಾರು ನಿಯಂತ್ರಣ ಕಾರ್ಯಕ್ರಮದ ಪ್ರಯುಕ್ತ ಕೊಡಗು ಜಿಲ್ಲೆಯಲ್ಲಿ ಇದೇ ತಿಂಗಳ ತಾರೀಕು 7ರಿಂದ ಬರುವ ತಿಂಗಳ ತಾರೀಕು 7ರ ಮುಟ್ಟ 3ನೇ ಸುತ್ತಿನ ಕಾಲುಬಾಯಿ ಜ್ವರ ರೋಗ ನಿರೋಧಕ ಲಸಿಕೆ ಹಾಕುವ ಕಾರ್ಯಕ್ರಮ ನಡೆದಿದೆ. ಅದರಿಂದ ಜಿಲ್ಲೆನ ರೈತ ಬಾಂಧವರು ತಮ್ಮ ದನ ಕರು ಹಂದಿಗಳಿಗೆ ತಪ್ಪದೇ ಲಸಿಕೆ ಹಾಕಿಸುವಂಗೆ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆನ ಉಪನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸೇಳು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಇದೇ ತಿಂಗಳ ತಾರೀಕು 15ರಂದು ಸಿದ್ದಾಪುರ, ತಾರೀಕು 17ರಂದು ಗೋಣಿಕೊಪ್ಪ, 18ರಂದು ನಾಪೊಕ್ಲು, 24ರಂದು ಕುಟ್ಟ ಸಮುದಾಯ ಆರೋಗ್ಯ ಕೇಂದ್ರ ಮತ್ತು 22ರಂದು ಸೋಮರಪೇಟೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಲ್ಯಾಪ್ರೋಸ್ಕೋಪಿ ಶಸ್ತ್ರಚಿಕಿತ್ಸಾ ಶಿಬಿರ. ಹಾಗೆ ಇದೇ ತಾರೀಕು 16ರಂದು ಚೆಟ್ಟಳ್ಳಿ, ತಾರೀಕು 19ರಂದು ಮಾದಾಪುರ ಮತ್ತು ಸಿದ್ದಾಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಟ್ಯೂಬೆಕ್ಟಮಿ ಶಸ್ತ್ರಚಿಕಿತ್ಸಾ ಶಿಬಿರ ನಡೆದಿತ್ತ ಇಲಾಖೆಯ ಪ್ರಕಟಣೆಯಲ್ಲಿ ತಿಳಿಸೇಳು. ಸುಮಾರು ವರ್ಷಗಳಿಂದ ವಿದ್ಯುತ್ ತಾಪತ್ರೆ ಅನುಭವಿಸುತ್ತಿರುವ ಬಾಳೆಲೆ ಹೋಬಳಿ ಬಾಳೆಲೆ ಪೊನ್ನಪಸಂತೆ ಬಲ್ಯಮಂಜೂರು ನಿಟ್ಟೂರು ಕಾನೂರು ಪಂಚಾಯಿತಿ ವ್ಯಾಪ್ತಿಗೆ ಬರುವ ವಿದ್ಯುತ್ ಗ್ರಾಹಕರಿಗೆ ಮುಂದಿನ ವರ್ಷದಲ್ಲಿ ಪರಿಹಾರ ಸಿಕ್ಕಿದೆ. ಬಾಳೆಲೆ ಹೋಬಳಿನ ರಾಜಪುರ ಮಾರ್ಗಲ್ಲಿ 1.5 ಎಕರೆ ಜಾಗಲಿ KPTCL ಖಾಸಗಿ ಅವರಿಂದ ₹65 ಲಕ್ಷ ಖರ್ಚಲ್ಲಿ ಜಾಗನ ತಗೊಂಡಿದ್ದು, ಇಲ್ಲಿ ಆದಷ್ಟು ಬೇಗ ಸಬ್ಸ್ಟೇಷನ್ ನಿರ್ಮಾಣಕ್ಕೆ ಕ್ರಮ ತಗೊಂಡವೆತ್ತ. ಹಾಗೆ ಮುಂದಿನ ವರ್ಷದಿಂದ ಈ ವ್ಯಾಪ್ತಿಯಲ್ಲಿ ಗ್ರಾಹಕರಿಗೆ ಯಾವುದೇ ವಿದ್ಯುತ್ ತಾಪತ್ರೆ ಇರದುಲೇತ ಸೆಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅನಿತಾ ಬಾಯವು ತಿಳಿಸಿಳು. ಜಿಲ್ಲೆಯಲ್ಲಿ ಈ ಸತಿ ಸುರಿದ ಭಾರಿ ಮಳೆಗೆ ಸುಮಾರು ಬೆಳೆ ನಷ್ಟ ಆಗಿದ್ದು, ಕೊಡಗು ಪ್ಲಾಂಟರ್ಸ್ ಅಸೋಸಿಯೇಷನವು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟ ಮನವಿನಂಗೆ ಬೆಳೆ ಸಮೀಕ್ಷೆ ಮಾಡಿ ಪರಿಹಾರ ಕೊಡಿಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರು ತಿಳಿಸಿದ್ದು. ಇದರಂಗೆ ಬೆಳೆಗಾರರು ಬೆಳೆ ಪರಿಹಾರದ ಅರ್ಜಿನ ಸಂಬಂಧಪಟ್ಟ ದಾಖಲಾತಿಗಳೊಟ್ಟಿಗೆ ಆದಷ್ಟು ಬೇಗ ಅರ್ಜಿ ಕೊಡಿಕೆ ಕೋರಿಕೊಂಡಳು. ಮೂರ್ನಾಡು 1ನೇ ದರ್ಜೆ ಕಾಲೇಜಲ್ಲಿ ಫಾರಂ ಆಫ್ ಫ್ರೀ ಎಂಟರ್ಪ್ರೈಸಸ್ ಮತ್ತು MRFI ಫೌಂಡೇಶನ್ ಮುಂಬೈ ವತಿಯಿಂದ 56ನೇ AD ಶಾರ್ಫ್ ಮೆಮೋರಿಯಲ್ ಭಾಷಣ ಪೈಪೋಟಿ ನಡೆತು. ಸಂಪಾಜೆ ಹೋಬಳಿ ಬಿಳಿಗೆರೆ ವೃತ್ತದ ಬಿಳಿಗೆರೆ ಗ್ರಾಮಲ್ಲಿ ಜಿಲ್ಲಾಧಿಕಾರಿ ನಿರ್ದೇಶನದಂಗೆ ಪೌತಿಕತೆ ಆಂದೋಲನ ಇದೇ ತಿಂಗಳ ತಾರೀಕು 14ರಂದು ಬಿಳಿಗೆರೆ ಗ್ರಾಮದ ಶ್ರೀ ಭಗವತಿ ಯುವಕ ಸಂಘದ ಸಭಾಬಡಿಯಲ್ಲಿ ಉಪ ತಹಶೀಲ್ದಾರ್ ಮುಂದಾಳತ್ವದಲ್ಲಿ ನಡೆದಿದೆ. ಕೊಡಗು ಜಿಲ್ಲೆನ ಪ್ರಗತಿಪರ ರೈತರಾಗಿರುವ ನಲ್ಲೂರು ಗ್ರಾಮದ ಸೋಮೆಂಗಡ ಗಣೇಶ್ ತಿಮ್ಮಯ್ಯ ಅವರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಂದ ಕನ್ನಡ ರಾಜ್ಯೋತ್ಸವ ಇನಾಮನ ಪಡ್ಕೊಂಡು. ಕೊಡಗು ಪತ್ರಿಕಾ ಭವನದ 21ನೇ ವರ್ಷದ ವಾರ್ಷಿಕೋತ್ಸವ ನಾಳೆ ಹೊತ್ತಾರೆ 10:30 ಗಂಟೆಗೆ ಪತ್ರಿಕಾ ಭವನದಲ್ಲಿ ನಡೆದಿದೆ. ವಿರಾಜಪೇಟೆ ವಲಯ ಅಬಕಾರಿ ನಿರೀಕ್ಷರ ಕಚೇರಿ ಆವರಣದಲ್ಲಿರುವ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡಿರುವ 6 ವಾಹನಗಳನ್ನ ಟೆಂಡರ್ ಕಮ್ ಹರಾಜಲ್ಲಿ ವಿಲೇವಾರಿ ಮಾಡುವ ಪ್ರಯುಕ್ತ ಇದೇ ತಿಂಗಳ ತಾರೀಕು 15ರಂದು ಹೊತ್ತಾರೆ 11 ಗಂಟೆಗೆ ಹರಾಜು ನಡೆದಿದೆ. ಹೆಚ್ಚಿನ ಮಾಹಿತಿಗೆ ವಿರಾಜಪೇಟೆ ವಲಯ ಅಬಕಾರಿ ನಿರೀಕ್ಷಕರನ್ನ ಸಂಪರ್ಕಿಸಕ. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ ಮಹದೇವಪೇಟೆ ಮಡಿಕೇರಿ. ಕೇಳಿದರೆ ಇನ್ನು ಮುಂದೆ ಕೆಲವು ಜಾಹೀರಾತುಗಳು. ಕೊಡಗಿನ ಮೂರ್ನಾಡು, ಸಿದ್ದಾಪುರ, ಮಾಂದಲ್ಪಟ್ಟಿ ಹಾಗೂ ಬೆಂಗಳೂರಿನಲ್ಲಿ ಚಿತ್ರಿಸಿರುವ ಸಿದ್ದಾಪುರದ ಮಿತ್ತೂರು ದರ್ಶನ್ ರಾಘವಯ್ಯ ನಿರ್ಮಾಣದ, ಸುನಿಲ್ ನಿರ್ದೇಶನದ ಬಾಲರಾಜವಾಡಿ, ದರ್ಶನ್ ಇರಮಂಡ ಹರಿಣಿ ವಿಜಯ, ಖುಷಿ ಕಾವೇರಮ್ಮ, ಕೆಂಬರ್ತಂಡ ಚಿರಂತನ್ ಪುಣಚ ನಟಿಸಿರುವ ನೀ ಮಾಯೆಯೊಳಗೋ ಮಾಯೆ ನಿನ್ನೊಳಗೋ ಸಿನಿಮಾ ನಿಮ್ಮ ನೆಚ್ಚಿನ ಕುಶಾಲನಗರದ ಸಿನಿಫ್ಲೆಕ್ಸ್ ಹಾಗೂ ಸಿದ್ದಾಪುರದ ವುಡ್ಲ್ಯಾಂಡ್ಸ್ ಥಿಯೇಟರ್ನಲ್ಲಿ ನವೆಂಬರ್ 4ರಿಂದ ತೆರೆ ಕಾಣಲಿದೆ. ಸಿನಿಮಾ ವೀಕ್ಷಿಸಿ ಪ್ರೋತ್ಸಾಹಿಸುವಂತೆ ಚಿತ್ರತಂಡ ಕೋರಿದೆ. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಮೆಗಾ ಆಫರ್. ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಎಸಿ, ಗೀಸರ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಬ್ರಾಂಡೆಡ್ ಐಟಮ್ಸ್, ಲೋಯೆಸ್ಟ್ ಪ್ರೈಸ್, ಅಟ್ರಾಕ್ಟಿವ್ ಎಕ್ಸ್ಚೇಂಜ್ ಆಫರ್, ಸ್ಪೆಷಲ್ ಕ್ಯಾಶ್ ಡಿಸ್ಕೌಂಟ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಚಿನ್ನದ ಪ್ರತಿ ಕಣದಲ್ಲೂ 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆ. ವಿಶ್ವಾಸದಲ್ಲಿ ಮುಂಚೂಣಿಯಲ್ಲಿರುವ ಇರಿಟಿಯ ಚಿನ್ನಾಭರಣ ಮಳಿಗೆ ತಾಳುಕಂಡ ತಿಲ್ ಜುವೆಲ್ಲರ್ಸ್. ನಿಮ್ಮ ಮನಸ್ಸಿಗೊಪ್ಪುವ ಮದುವೆ ಚಿನ್ನಾಭರಣಗಳ ಅತಿ ನೂತನ ಡಿಸೈನ್ಸ್ ಹಾಗೂ ಸೆಲೆಕ್ಷನ್ ಗಳಿಗಾಗಿ ಬನ್ನಿ ತಾಳುಕಂಡ ತಿಲ್ ಜುವೆಲ್ಲರ್ಸ್, ಇರಿಟಿ. ಕೋಸ್ಮೋ ಬಜಾರ್ ವಿಂಟರ್ ಪಾಪ್ಅಪ್ ಎಕ್ಸಿಬಿಷನ್ 2022 ಮಡಿಕೇರಿಯ ಬ್ರಾಹ್ಮಿನ್ಸ್ ವ್ಯಾಲಿಯ ಲಕ್ಷ್ಮೀ ಕಲ್ಯಾಣ ಮಂಟಪ ಶತಮಾನ ಭವನದಲ್ಲಿ ಇದೇ ನವೆಂಬರ್ 7ರಂದು ಸೋಮವಾರ, ಹಾಗೂ ಕುಕುನ್ ಪಾರ್ಟಿ ಹಾಲ್ ಸ್ಪೈಸ್ ರ್ಯಾಕ್ ಗೋಣಿಕೊಪ್ಪದಲ್ಲಿ ಇದೇ ನವೆಂಬರ್ 8ರಂದು ಮಂಗಳವಾರ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ. ಇಲ್ಲಿ ನಿಮ್ಮ ಮನಸ್ಸಿಗೊಪ್ಪುವ ಪ್ಯೂರ್ ಸಿಲ್ಕ್ ಸೀರೆ, ಬನಾರಸ್ ಸೀರೆಗಳು, ವೆಡ್ಡಿಂಗ್ ಕಲೆಕ್ಷನ್, ಡಿಸೈನರ್ ಕುರ್ತೀಸ್, ಜುವೆಲ್ಲರಿ, ಹೋಮ್ ಲಿನೆನ್, ಫ್ರಾಕ್ಸ್, ಹ್ಯಾಂಡ್ ಬ್ಯಾಗ್ಸ್ ಅಲ್ಲದೆ ಮತ್ತಷ್ಟು ವಸ್ತುಗಳು ಅತ್ಯಾಕರ್ಷಕ ಬೆಲೆಯಲ್ಲಿ ಲಭ್ಯ. ಈ ಒಂದು ದಿನದ ಸದಾವಕಾಶವನ್ನು ಬಳಸಿಕೊಳ್ಳಿ, ಈ ಚಳಿಗಾಲದ ಕಲೆಕ್ಷನ್ ಗಳನ್ನು ಬಾಚಿಕೊಳ್ಳಿ. ಕಾಸ್ಮೋ ಬಜಾರ್ ವಿಂಟರ್ ಪಾಪ್ಅಪ್ ಎಕ್ಸಿಬಿಷನ್ 2022. ಪುಲಿಯಂಡ ಒಕ್ಕಡ ಗುರುಕಾರಣಂಗ ಮೀದಿ ಬೆಪ್ಪಕಾರ್ಬಾರ್ ಮಗ್ಗುಲ ಗ್ರಾಮತ್ತುಳ್ಳ ಒಕ್ಕ ಐನ್ ಮನೇಲಿ ಇದೇ ಆರಂಗ್ ನಾರಾಚ ಪಲಕ 9:30 ನಡ್ಪ ಒಕ್ಕಕಾರ ತಾಮನೆ ಪೊಮ್ಮಕ್ಕ ಬಿಂದು ಚಂಗಾದ್ಯ ಸಂಸಾರಡೆ ಬಂತು ಗುರುಕಾರಣಂಡ ಆಶ್ವಾದ ಪಡೆದು ಪುಲಿಯಂಡ ಒಕ್ಕಕಾರ ಕಟ್ಟಂಡಿತು. ಕೇರಳದ ಅತಿದೊಡ್ಡ ಫರ್ನಿಚರ್ ಮಳಿಗೆಯಾದ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಆಫರ್ಗಳ ಸುರಿಮಳೆ. ಕಾಂಬೋ ಬೆಡ್ರೂಮ್ ಸೆಟ್ 23,990 ರೂಪಾಯಿಯಿಂದ 12,990 ರೂಪಾಯಿಯಿಂದ ಕಾರ್ನರ್ ಸೋಫಾ ಸೆಟ್, ಡೈನಿಂಗ್ ಸೆಟ್ 16,990 ರೂಪಾಯಿಯಿಂದ. ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ನಾಪಕ್ಲು ಹಳೆ ತಾಲೂಕು ಭಗವತಿ ಕಲ್ಯಾಣ ಮಂಟಪದ ಹತ್ತಿರವಿರುವ ಮಹಿಳಾ ಸಮಾಜದಲ್ಲಿ ನವೋದಯ ಪ್ರವೇಶ ಪರೀಕ್ಷೆಗೆ ಹಲವು ವರ್ಷಗಳಿಂದ ಯಶಸ್ವಿ ತರಬೇತಿ ನೀಡಲಾಗುತ್ತಿದ್ದು ಈ ವರ್ಷವೂ ನವೆಂಬರ್ 6ರಿಂದ ಪ್ರತಿ ಭಾನುವಾರ ತರಬೇತಿ ನಡೆಯಲಿದೆ. ಆಸಕ್ತರು ಸಂಪರ್ಕಿಸಿ ಮೊಬೈಲ್ ಕವಿತಾ ಅಪ್ಪಚ್ಚಿರ 9880098056, CS ಸುರೇಶ್ 9900370842. ವಿ ಬಾಡಗ ಗ್ರಾಮತ್ರ ಮಳವಂಡ ಒಕ್ಕಡ ಐನ್ ಮನೇಲಿ ಇದೇ ಆರಾಂಗ ನಾರಾಚ ಗುರುಕಾರಣಂಗ ಮೀದಿ ಬೆಪ್ಪ ಕಾರ್ಯಕ್ರಮ ಬೆಚ್ಚಂಡಿತು. ಒಕ್ಕಕಾರ ತಾಮನೆ ಪೊಮ್ಮಕ್ಕ ಮಕ್ಕ ಪಿಂಜ ಬೆಂದು ಚಂಗಾದಿಯ ಬಂತು ಗುರುಕಾರಣಂಡ ಆಶ್ವಾದ ಪಡೆದು ಮಳವಂಡ ಒಕ್ಕಕಾರ ಕಟ್ಟಂಡಿತು. ಇಕ್ಕಾಯ್ತು ಮರಣಪಟ್ಟ ಗಾಳಿಬೀಡು ಗ್ರಾಮ ನೇರೊಟ್ಟೊಕ್ಕಡ ಪೌತಿ ಮುತ್ತಣ್ಣ ಐಂಡ ಪೊಣ್ಣು ಚಂಬವ ಐಂಡ ಮಾದ ಕಾರ್ಯ ನಾಳೆ ಚಿನಿಯಾಚೆ ಗಾಳಿಬೀಡ್ಲುಳ್ಳ ಐಂಡ ಸ್ವಂತ ಮನೇಲಿ ನಡಪ. ಒಕ್ಕಕಾರ ಊರುಕಾರ ಬೆಂದು ಚಂಗಾದ್ಯ ಇದನ್ನೇ ಆಹ್ವಾನ ದರ್ಜಿತು ಬರೋನೊಂದು ನೇರೊಟ್ಟೊಕ್ಕಡ ಒಕ್ಕಕಾರ ಕಟ್ಟಂಡಿತು. ಜಾಹೀರಾತುಗಳು ಪ್ರಸಾರವಾದವು. ಪ್ರಕಟಣೆ. ನವೆಂಬರ್ 2ರಂದು ವಿರಾಜಪೇಟೆಯ ಸೆರೆನಿಟಿ ಹಾಲ್ನಲ್ಲಿ ನಡೆದ ಮದುವೆ ಸಮಾರಂಭವೊಂದರಲ್ಲಿ ಮಹಿಳೆಯೊಬ್ಬರ ಚಿನ್ನದ ಜುಮುಕಿ ಬಿದ್ದು ಸಿಕ್ಕಿದೆ. ಕಳೆದುಕೊಂಡವರು ಸರಿಯಾದ ಮಾಹಿತಿ ನೀಡಿ ಪಡೆದುಕೊಳ್ಳಬಹುದು. ಸಂಪರ್ಕಿಸಿ ಕಾದಿರ ಮಹೇಶ್ ಮುತ್ತಣ್ಣ 7760498969. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ ಕಾದಿರ ಮಹೇಶ್ ಮುತ್ತಣ್ಣ 7760498969. ನಿಧನ ಸುದ್ದಿ. ಬೆಂಗಳೂರು ವಾಸಂಜ ಮಂಡಿರ ಪೂಣಚ್ಚ ಸುಬ್ರಹ್ಮಣಿ ಇಂದು ಮರಣಪಟ್ಟಿತು. 24 ವಯತ್ರ ಮಂಡಿರ ಪೂಣಚ್ಚ ಸುಬ್ರಹ್ಮಣಿ ಅಯ್ಯಂಗಾರ ಆಖರಿ ಕಾರ್ಯ ನಾಳೆ ಮಧ್ಯಾಹ್ನ 12 ಗಂಟೆಗೆ ಬೆಂಗಳೂರು ಬನಶಂಕರಿ ಕ್ರಮೆಟೋರಿಯಂ ನಡಪ. ಕೋತೂರು ಲಕ್ಕುಂತ ಗ್ರಾಮ ಕಾರಣನ ಕೊಲ್ಲಿರ ಪೌತಿ ಪೋಯೆಂಡ ಪೊಣ್ಣು ಕಮಲ ಇಂದು ಮರಣಪಟ್ಟಿತು. 90 ವಯತ್ರ ಕೊಲ್ಲಿರ ಕಮಲ ತಾಮನೆ ಕಡೆಮಾಡ ಆಖರಿ ಕಾರ್ಯ ನಾಳೆ ಕೋತೂರು ಲಕ್ಕುಂಡ ಗ್ರಾಮತ್ರ ಸ್ವಂತ ಮನೆಯಲ್ಲಿ ನಡಪ. ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ ಕರ್ನಾಟಕದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರ್ ಅನ್ನು ಆಫರ್ ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕಾಲ್ ಮಾಡಿ 9606076450. ಸುದ್ದಿ ಸಮಾಚಾರ ಓದಿಯಂಡುಳು ಕಣ್ಣಚಂಡ ಜಾಗೃತಿ ಭೀಮಯ್ಯ. ಮಡಿಕೇರಿ ನಗರ ಹತ್ರ ಸರ್ಕಾರಿ ಫಸ್ಟ್ ಗ್ರೇಡ್ ಕಾಲೇಜರ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಸಭಾಬಾಡೇಲು ಕಾಲೇಜು ಶಿಕ್ಷಣ ಇಲಾಖೆ ಸರ್ಕಾರಿ ಫಸ್ಟ್ ಗ್ರೇಡ್ ಕಾಲೇಜ್ ಇಂಡ ಕೂಟಾದ ನೆಲೆ ಇಂದು ದಂಡ 23ನೇ ಸಾಲರ ಪಠ್ಯೇತರ ಪಿನ್ನ ಸಹಪಠ್ಯ ಚಟುವಟಿಕೆರ ಉದ್ಘಾಟನಾ ಸಮಾರಂಭ ನಡೆದಿತು. ಇದತ್ತು ಕೂಡಿಯಾಡಿತು ತಕ್ಕ ಪರಂದ ಶಾಸಕ ಮಂಡೆಪಂಡ ಅಪ್ಪಚ್ಚು ರಂಜನವು ಮಕ್ಕಳ ವ್ಯಕ್ತಿತ್ವ ವಿಕಸನಕ್ಕೆ ಏರ ಒತ್ತು ಕೊಡುಕೊಂಡು ವಿದ್ಯಾರ್ಥಿಯ ಪುದಿಯ ತಂತ್ರಜ್ಞಾನದನ್ನ ಬಳಸಿಕೊಂಡು ಕಾಲಕ್ಕೆ ತಕ್ಕನೆ ಅಪ್ಡೇಟ್ ಮಾಹಿತಿನ ಪಡೆದುಕೊಂಡು ಇದನ್ನುಂಡು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಏರ ಮಾರ್ಕ್ ಪಡೆದವನಿಗೆ ಆಪಾಂದು ಅವುಣ್ಣಚಿ. ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ ಕಾರ್ಯಕ್ರಮ ತರಡಿಲು ಜಿಲ್ಲೆಯಲ್ಲಿ ಇದೇ ತಿಂಗಳ 7 ಡಿಸೆಂಬರ್